ಈ ಹುಣಸೆಯ ಮರದ್ದು ಸಹ ಒಂದು ವೆರೈಟಿಯನ್ನು ನಾವು ಸೆಂಟ್ರಲ್ ವೆರೈಟಿಗೆ ರಿಲೀಸ್ ಮಾಡಿದೀವಿ. ಈ ವೆರೈಟಿಗಳ ಗುಣಧರ್ಮವಾದ ಒಂದು ಬೀಜಗಳು ಮತ್ತು ಅದರ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್, ಒಳ್ಳೆ ಗುಣಧರ್ಮ ಇರತಕ್ಕಂತಹ ಪ್ಲಾಂಟಿಂಗ್ ಮೆಟೀರಿಯಲ್ಗಳು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಎಲ್ಲ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ಗೆ ಲಭ್ಯವಿರುತ್ತೆ. ಆಯಾ ರಿಸರ್ಚ್ ಸ್ಟೇಷನ್ನಲ್ಲಿ ಅಂದ್ರೆ ಎಲ್ಲಿ ನಮ್ದು ಧಾರವಾಡದಲ್ಲಿ, ಬೆಂಗಳೂರಲ್ಲಿ, ಬೀದರಲ್ಲಿ ಹಾಗೂ ಬಾಗಲಕೋಟೆ, ವಿಜಯಪುರ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆಗಳು ಇರೋದ್ರಿಂದ ಅಲ್ಲಿಂದ ನೀವು ಅದನ್ನ ಪಡ್ಕೊಂಡು ನೀವು ಒಳ್ಳೆಯ ತಳಿಗಳನ್ನ ನಾವು ಸಹ ಮಾಡ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತಳಿಗಳ ಒಂದು ವಿಷಯದಲ್ಲಿ ಬಂದಾಗ ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂತ ಡ್ರಮ್ ಸ್ಟಿಕ್ ಭಾಗ್ಯ ಅಂತಕ್ಕಂತಹ ಒಂದು ತಳಿ ಇವತ್ತು ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳು ಸಹ ಒಳ್ಳೆಯ ಒಂದು ರೈತರಲ್ಲಿ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ. ಆದ್ರಿಂದ ಅದರ ಬೀಜವನ್ನ ನಾವು ಒಂದು ರೈತರ ತೋಟದಲ್ಲಿ ಬೆಳೆಸಿ, ನಮ್ಮ ಸಂಶೋಧನಾ ತಾಕುಗಳಲ್ಲಿ ಬೆಳೆಸಿ ಒಳ್ಳೆ ಗುಣಮಟ್ಟ ಇರತಕ್ಕಂತಹ ಬೀಜಗಳನ್ನ ನಾವು ಸರಬರಾಜು ಮಾಡ್ತಾ ಇದೀವಿ. ಆ ಬೀಜಗಳನ್ನ ನೀವು ಆನ್ಲೈನ್ನಲ್ಲೂ ಸಹ ನೀವು ನಮ್ಮ ಫೋನ್ ನಂಬರ್, ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಬೀಜ ಅಧಿಕಾರಿಗಳ ಒಂದು ಫೋನ್ ನಂಬರು ಅಥವಾ ನಮ್ಮ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ಗೆ ಮಾಡಿ ನೀವು ಆನ್ಲೈನ್ನಲ್ಲೂ ಯಾವುದೇ ಡಿಸ್ಟಿಕ್ ಅಲ್ಲಿ ಇದ್ರೂ ಸಹ ನೀವು ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನೀವು ಬೀಜಗಳನ್ನ ನಾವು ಪೋಸ್ಟಲ್ ಮುಖಾಂತರ ಕಳಿಸುವ ವ್ಯವಸ್ಥೆ ಸಹ ಇದೆ. ಅದೇ ರೀತಿ ನಾವು ಈರುಳ್ಳಿನಲ್ಲಿ ಬಂದಾಗ ಈರುಳ್ಳಿನಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು, IHR ಬೆಂಗಳೂರು ಹಾಗೂ NRC ಆನಿಯನ್ ತಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಅರ್ಕ ಕಲ್ಯಾಣು ಹಾಗೂ ಭೀಮಾ ಸೂಪರ್, ಭೀಮಾ ರೆಡ್ ಅಂತಕ್ಕಂತಹ ತಳಿಗಳ ಬೀಜಗಳನ್ನು ಸಹ ನಾವು ಮಾಡಿಬಿಟ್ಟು ಆ ಬೀಜಗಳನ್ನ ನಾವು ರೈತರಿಗೂ ಸಹ ಒದಗಿಸ್ತಾ ಇದ್ದೀವಿ. ಈ ವರ್ಷ ತಮಗೆ ಹೇಳಬೇಕು ಅಂದ್ರೆ ಈ ಒಂದು ಉತ್ತಮವಾದ ಒಂದು ಮಾನ್ಸೂನ್ ಮುಂಗಾರು ಮಳೆ ಆಗಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ 4 ತಳಿಗಳ ಒಂದು ಈರುಳ್ಳಿಯ ಬೀಜ ರೈತರು ಎಲ್ಲ ತಗೊಂಡು ಹೋಗಿದ್ದಾರೆ. ಇವತ್ತು ನಮ್ಮ ಹತ್ರ ಈ ರೈತರು ಬಂದು ಕೇಳಿದ್ರೆ ಒಂದು ಸ್ವಲ್ಪನೂ ಸಹ ಇಲ್ಲ. ಅಂದ್ರೆ ಈ ಸಾರಿ ಆ ಒಂದು ಬಹಳ ಬೇಡಿಕೆ ಇತ್ತು ಈರುಳ್ಳಿಯ ಒಂದು ಬೀಜಗಳಿಗೆ, ಈಗ ಆ ಬೇಡಿಕೆಯನ್ನ ನಾವು ಆದಷ್ಟು ನಾವು ಪೂರೈಸಿದೀವಿ. ಅದೇ ರೀತಿ ಮೆಣಸು ಬೆಳೆಗೆ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬ್ಯಾಡಗಿ ಡಬ್ಬಿ ಕಡ್ಡಿ ವೆರೈಟಿ ಎರಡು ವೆರೈಟಿ ಇದಾವೆ. ಹೋದ ವರ್ಷ ಬ್ಯಾಡಗಿ ಡಬ್ಬಿಯನ್ನ ನಮ್ಮ ಬಾಗಲಕೋಟೆ, ಬಿಜಾಪುರ, ಪರ್ಟಿಕ್ಯುಲರ್ಲಿ ಹುನಗುಂದ ತಾಲೂಕಿನಲ್ಲಿ ಬಹಳ ರೈತರು ಬೆಳೆದು ಒಳ್ಳೆಯ ಒಂದು ಇಳುವರಿಯನ್ನು ಪಡೆದು ಒಂದು ಒಳ್ಳೆಯ ವರಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಈ ರೀತಿ ತಮಗೆ ಬೇಕಾಗಿರ್ತಕ್ಕಂಥ ಮಾವಿನ ತಳಿಗಳ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಲಿ, ಜಾಮೂನಿನ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಲಿ, ಕಸ್ಟರ್ಡ್ ಆಪಲ್ಲು ಹಾಗೂ ಪೇರ ಮತ್ತೆ ಇನ್ನಿತರೆ ಈಗ ಹುಣಸೆ ಬೀಜ, ಆಮೇಲೆ ಕರಿಬೇವು ಈ ರೀತಿ, ಆಮೇಲೆ ಲಿಂಬು, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಲಿಂಬು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಇಂಡಿ ಲಿಂಬು ಅಂತ ಹೇಳ್ತೀವಿ ನಾವು, ಅದಕ್ಕೆ ಇವತ್ತು GI ಭೌಗೋಳಿಕ ಒಂದು ಚಿಹ್ನೆ ಸಿಕ್ಕಿರೋದ್ರಿಂದ ಆ ಬೆಳೆ ಒಳ್ಳೆ ರೀತಿಯಲ್ಲಿ ಬೇರೆ ಪ್ರದೇಶಗಳಲ್ಲೂ ಸಹ ಬೆಳೀತಾ ಇದ್ದಾರೆ. ಅದರ ಸಸ್ಯಗಳು ಸಹ ನಮಗೆ ಧಾರವಾಡದಲ್ಲಿ, ಬಾಗಲಕೋಟೆಯಲ್ಲಿ ಹಾಗೂ ಬೆಳಗಾವಿಯಲ್ಲಿ ಸಹ ಲಭ್ಯವಿರುತ್ತೆ. ತಾವು ಅದನ್ನ ತಗೊಂಡು ನೀವು ರೈತರು ಇದನ್ನು ಉಪಯೋಗ ಪಡ್ಕೋಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಟೆಕ್ನಾಲಜಿಗಳು ಅಂದ್ರೆ ತಾಂತ್ರಿಕತೆಗಳು ಬಂದಾಗ ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳಾಗಿರ್ತಕ್ಕಂತಹ ದ್ರಾಕ್ಷಿ ಹಾಗೂ ಲಿಂಬೆ ಹಾಗೂ ದಾಳಿಂಬೆ ಈ ಬೆಳೆಗಳಲ್ಲಿ ಯಾವ ರೀತಿ ನಾವು ಗೊಬ್ಬರ ಕೊಡಬೇಕು, ಯಾವ ರೀತಿ ನಾವು ಕೀಟ ಮತ್ತು ರೋಗಗಳ ಬಾಧೆಗಳನ್ನು ನಾವು ತಡಿಬೇಕು ಅನ್ನೋದ್ರ ಬಗ್ಗೆ ನೀವು ನಮ್ಮ ವಿಜ್ಞಾನಿಗಳನ್ನ ಭೇಟಿಯಾಗಿ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ನಮ್ಮ ಯಾವುದೇ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಹೋದ್ರೆ ನಿಮಗೆ ಇದರ ಮಾಹಿತಿಯನ್ನು ಕೊಡ್ತೀವಿ. ರೈತ ಬಾಂಧವರೇ, ನಿಮಗೆ ಗೊತ್ತಿರಬಹುದು ಇವತ್ತು ದಾಳಿಂಬೆ ನಮ್ಮ ಉತ್ತರ ಕರ್ನಾಟಕದಿಂದ ಅದರ ಬೆಳೆ ವಿಸ್ತೀರ್ಣ ಕಡಿಮೆ ಆಗ್ತಿದೆ. ಅದಕ್ಕೆ ಮೂಲ ಕಾರಣ ಅದರಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತು ವಿಲ್ಟ್ ಅಂತಕ್ಕಂತಹ ರೋಗಗಳ ಬಾಧೆಯಿಂದ ರೈತರು ತತ್ತರಿಸಿ ಇವತ್ತು ಅದರ ಒಂದು ವಿಸ್ತರಣೆ ಬಹಳ ಕಡಿಮೆ ಆಗಿದೆ. ಆದರೆ ಇವತ್ತು ನಮ್ಮಲ್ಲಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ರೋಗ ಮತ್ತು ಕೀಟಗಳ ಬಾಧೆಗಳ ನಿಭಾಯಿಸತಕ್ಕಂತಹ ಒಂದು ಒಳ್ಳೆಯ ತಾಂತ್ರಿಕತೆ ಇದೆ. ಆ ಒಂದು ತಾಂತ್ರಿಕತೆಯನ್ನು ನಾವು ಇವತ್ತು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ತಾಕುಗಳಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಯ ಜೊತೆಗೆ ಆಯಾಯ ಜಿಲ್ಲೆಗಳಲ್ಲಿ ರೈತರಿಗೆ ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನು ಸಹ ಹಾಕೊಂಡಿದೀವಿ. ಇದರ ಉಪಯೋಗವನ್ನ ತಾವು ರೈತ ಬಾಂಧವರು ಪಡ್ಕೋಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈರುಳ್ಳಿನಲ್ಲಿ ಒಂದು ಮಜ್ಜಿಗೆ ರೋಗ ಅಥವಾ ವಿಲ್ಟ್ ಕಾಂಪ್ಲೆಕ್ಸ್ ಅಂತ ಸಹ ಇದೆ, ಅದಕ್ಕೆ ಟ್ವಿಸ್ಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅದಕ್ಕೂ ಸಹ ನಮ್ಮಲ್ಲಿ ತಾಂತ್ರಿಕತೆ ಇದೆ. ತಾವು ಬಂದು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಅದರ ತಾಂತ್ರಿಕತೆಯನ್ನು ಪಡೆದುಕೊಂಡು ಅದನ್ನು ಸಹ ನೀವು ನಿಯಂತ್ರಣ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಇವತ್ತು ನಮ್ಮ ತಂತ್ರಜ್ಞಾನಗಳನ್ನ ನಾವು ಇಲ್ಲಿ ಕೆಲ ಎಂಟರ್ಪ್ರಿನರ್ಸ್ ಗೆ ಉದ್ದಿಮೆದಾರರಿಗೆ ಕೊಟ್ಟು ಅವರು ಪರ್ಟಿಕ್ಯುಲರ್ಲಿ ನಮ್ಮ ಬಯೋ ಏಜೆಂಟ್ಸ್ ಗಳನ್ನ ಅವರು ಮಾಡಿ ರೈತರಿಗೆ ಒದಗಿಸುವಲ್ಲಿ ನಾವು ಒಂದು ಇವತ್ತು ಮುಂಚೂಣಿಯಲ್ಲಿದ್ದೀವಿ. ಅದರಲ್ಲಿ ನಮ್ಮ ಬಯೋ ಏಜೆಂಟ್ಗಳಾಗಿರ್ತಕ್ಕಂಥ ಬೆವೇರಿಯಾ ಬ್ಯಾಸಿಯಾನಾ ಅಂತ ಹೇಳಿ ಒಂದು ಫಂಜೈ, ಎಂಡೋಫೈಟಿಕ್ ಫಂಜೈ ಅಂತ ಹೇಳ್ತೀವಿ ಶಿಲೀಂಧ್ರ, ಅದು ಇವತ್ತು ನಮ್ಮ ಈ ಎಲ್ಲ ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ಟೊಮ್ಯಾಟೊ, ಬದನೆ ಮತ್ತು ಬೆಳೆಸು ಈ ಬೆಳೆಗಳಲ್ಲಿ ಒಳ್ಳೆಯ ರೀತಿಯ ಒಂದು ನಮ್ಮ ಸಕ್ಕಿಂಗ್ ರಸ ಇರತಕ್ಕಂತ ಕೀಟಗಳ ಬಾಧೆಯನ್ನು ಅದು ನಿಯಂತ್ರಣ ಮಾಡುವಲ್ಲಿ ಬಹಳ ಯಶಸ್ವಿಯಾಗಿದೆ. ಈ ಒಂದು ಕೀಟದ ಈ ಒಂದು ಬಯೋಏಜೆಂಟ್ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ ಬಾಗಲಕೋಟೆಯಲ್ಲಿ ಹಾಗೂ ತಿಡಗುಂಡಿನಲ್ಲಿ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ತಿಡಗುಂಡಿನಲ್ಲಿ ಸಹ ಲಭ್ಯವಿದೆ. ತಾವು ರೈತರು ಇವನ್ನ ಪಡ್ಕೊಂಡು ಮುಂದೆ ಬರ್ತಕ್ಕಂತ ಈಗ ಚಿಲ್ಲಿ ನೀವು ಹಾಕಿರಬಹುದು, ಟೊಮೆಟೊ ಹಾಕಿರಬಹುದು, ಇದನ್ನ ನಾವು ಶಿಫಾರಸು ಮಾಡಿರ್ತಕ್ಕಂತ ರೀತಿಯಲ್ಲಿ ಅದನ್ನ ನೀವು ಸ್ಪ್ರೇ ಮಾಡಿದ್ರೆ ಆ ಒಂದು ರೋಗ ಮತ್ತು ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಲ್ಲದೆ ಯಾವ ರೀತಿ ನಾವು ಇವತ್ತು ಸಾಕುಗಳಿಗೆ ನಮ್ಮ ಒಂದು ಗದ್ದೆಗಳಿಗೆ ಗೊಬ್ಬರ ಹಾಕಬೇಕು, ಈ ಒಂದು ನಮ್ಮ ತೋಟಗಳನ್ನ ನೋಡಿದ್ರೆ ಇವತ್ತು ನಮ್ಮ ತೋಟಗಳಲ್ಲಿ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಮಣ್ಣಿನ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸಿಕೋಬೇಕು, ಮಣ್ಣಿನ ಫಲವತ್ತತೆಯಲ್ಲಿ ಮುಖ್ಯವಾದದ್ದು ಸಸಾರ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ, ಅದರ ಒಂದು ಪ್ರಮಾಣ ಬಹಳ ಕಡಿಮೆ ಆಗಿದೆ. ಅದನ್ನು ಹೇಗೆ ನಾವು ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ತಾಂತ್ರಿಕತೆ ಇದೆ. ಅದನ್ನ ನಾವು ಯಾವ ರೀತಿ ನಾವು ದನದ ಗೊಬ್ಬರ ಅಥವಾ ಕುರಿ ಮೇಕೆಯ ಗೊಬ್ಬರ ಮತ್ತು ಇತರೆ ಸಾವಯವ ಗೊಬ್ಬರಗಳನ್ನು ಹಾಕಿ ನಾವು ಮಣ್ಣಿನ ಒಂದು ರಸಸಾರವನ್ನು ಸಮತೋಲನ ಇಟ್ಕೊಳ್ಳೋದು ಹಾಗೂ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ನಮಗೆ ಉತ್ತಮವಾದ ಇಳುವರಿ ಮತ್ತು ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಹ ನಾವು ತಡೆಗಟ್ಟುವಲ್ಲಿ ಯಶಸ್ವಿಯಾಗಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದೇ ರೀತಿಯಾಗಿ ಇನ್ನುಳಿದ ಪ್ರಮುಖ ಬೆಳೆಗಳಲ್ಲಿ ಹೂವಿನ ಬೆಳೆಗಳಾಗಬಹುದು, ಹೂವಿನ ಬೆಳೆಗಳಲ್ಲಿ ಸಹ ನಮ್ಮಲ್ಲಿ ಉತ್ತಮವಾದ ಹೂವಿನ ಬೆಳೆಗಳ ಬೀಜ ಮತ್ತು ಅದರ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಲಭ್ಯವಿದಾವೆ, ಅವನ್ನು ಸಹ ಪಡ್ಕೊಂಡು ನೀವು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾವಿನಲ್ಲಿ ಕೇಸರ್ ಅಂತ ವೆರೈಟಿ, ದಶೇರಿ ವೆರೈಟಿ ಇದೆ, ಮಲ್ಲಿಕಾ ವೆರೈಟಿ ಇದೆ, ಹಾಗೂ ನೇರಳೆಯಲ್ಲಿ ನಮ್ಮಲ್ಲಿ ನಮ್ದು ಎಜಿಜೆ 85 ಅಂತಕ್ಕಂತ ಒಂದು ಉತ್ತಮವಾದ ತಳಿ ಇದೆ, ಹಾಗೂ ಪೆರುನಲ್ಲಿ ಪಿಂಕ್ ಕಲರ್ ಫ್ಲಶ್ದು ಅರ್ಕ ಕಿರಣ್ ಅಂತ ಇದೆ, ಹಾಗೇನೆ ನಮ್ಮ ಲೋಕಲ್ ತಳಿಗಳು ಸಹ ಲಭ್ಯವಿದಾವೆ. ಅವುಗಳ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ನೀವು ಇಲ್ಲಿಂದ ತಗೊಂಡು ನಿಮ್ಮ ತೋಟಗಳಲ್ಲಿ ಹಾಕೊಂಡು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನದಾಗಿ ರೈತ ಬಾಂಧವರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಬೇಕಾಗಿರ್ತಕ್ಕಂತಹ ಯಾವುದೇ ತಾಂತ್ರಿಕತೆ ಬಗ್ಗೆ ಈಗ ಪ್ಲಾಂಟಿಂಗ್ ಮೆಟೀರಿಯಲ್ಲು, ಬೀಜಗಳ ಲಭ್ಯತೆ, ಅವುಗಳನ್ನು ಹೇಗೆ ಹಾಕುವುದು, ಬೀಜೋತ್ಪಾದನೆ ಮಾಡೋದು, ಮತ್ತೆ ಕೀಟ ಮತ್ತು ರೋಗಗಳ ಬಾಧೆಗಳನ್ನು ವಿವಿಧ ಬೆಳೆಗಳಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಹೇಗೆ ನಿಯಂತ್ರಣ ಮಾಡುವುದು, ಹಾಗೂ ಕೊಯ್ಲೋತ್ತರವಾಗಿ ನಾವು ವ್ಯಾಲ್ಯೂ ಅಡಿಷನ್ ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿಯ ಒಂದು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಬಹುದು ಅನ್ನೋದನ್ನು ಬಗ್ಗೆ ಸಹ ನಾವು ಇದರಲ್ಲಿ ನಮ್ಮ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ. ಈ ಒಂದು ತಾಂತ್ರಿಕತೆಗಳನ್ನು ತಾವು ಪಡ್ಕೊಂಡು ಈಗ ನಾವು ಹೇಳ್ತಾ ಇದೀವಿ ಕೃಷಿ ಅಥವಾ ತೋಟಗಾರಿಕೆ ಸಂಕಷ್ಟದಲ್ಲಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಿದೀವಿ. ಆದ್ರೆ ನಾವು ಮನಸ್ಸಿಟ್ಟು ಒಂದು ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಬೆಳೆ ಬೆಳೆದು 4 ಜನಕ್ಕೆ ನಾವು ಅನ್ನ ಕೊಟ್ಟಾಗ ನಾವು ಅನ್ನದಾತರ ಆಗ್ತೀವಿ ರೈತರು. ಆ ದಿಸೆಯಲ್ಲಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಯಾವತ್ತಿಗೂ ಸಹ ರೈತರ ಅಭ್ಯುದಯಕ್ಕೆ ರೈತರ ಸಹಾಯಕ್ಕೆ ಯಾವಾಗಲೂ ತುದಿಗಾಲಲ್ಲಿ ನಿಂತಿರುತ್ತೆ. ರೈತ ಬಾಂಧವರೇ, ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಟೋಲ್ ಫ್ರೀ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಬೇಕಾರೆ 1800-425-7910. ಈ ನಂಬರ್ಗೆ ನೀವು ಫೋನ್ ಮಾಡಿದಾಗ ನಿಮಗೆ ಯಾವ ಮಾಹಿತಿ ಬೇಕು, ಯಾರಿಂದ ಬೇಕು, ಯಾವ ಬೆಳೆಗೆ ಏನ್ ಪ್ರಾಬ್ಲಮ್ ಆಗಿದೆ, ಏನ್ ತೊಂದರೆ ಆಗಿದೆ, ಯಾವ ರೀತಿಯ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಈ ಒಂದು ಟೋಲ್ ಫ್ರೀನಲ್ಲಿ ನಿಮಗೆ ಮಾಹಿತಿನ ದೊರಕಲಿಕ್ಕೆ ನಾವು ಅರೇಂಜ್ ಮಾಡಿರ್ತೇವೆ. ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಬಂದಾಗ ನಾವು ಇವತ್ತು ತೋಟಗಾರಿಕೆ ಬೆಳೆಗಳನ್ನ ಎಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು ಅಂತ ಯೋಚನೆ ಬಂದಾಗ ನಾವು ಇವತ್ತು ಉತ್ತರ ಕರ್ನಾಟಕದ ನಮ್ಮ ವಿವಿಧ ಜಿಲ್ಲೆಗಳಲ್ಲಿ ನೋಡಿದಾಗ, ನಮಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ನೋಡಿದಾಗ ನಮಗೆ ಹೆಚ್ಚಿನ ಬೆಳೆ ಕಾಣ್ತಾ ಇರೋದು ಶುಗರ್ ಕೇನ್, ಕಬ್ಬು. ಎಲ್ಲಿ ನೋಡಿದ್ರಲ್ಲಿ ಕಬ್ಬು ಇದೆ, ಎಲ್ಲಿ ನೀರಾವರಿ ಇದೆಯೋ ಇವತ್ತು ಕಬ್ಬನ್ನು ಬೆಳೆದ್ಬಿಟ್ಟು ಆ ಒಂದು ನೀರಿನ ಒಂದು ನಿರ್ವಹಣೆಯನ್ನ ನಾವು ಸರಿಯಾಗಿ ಮಾಡದೆ ಇವತ್ತು ಕಬ್ಬು ಬೆಳೆತಕ್ಕಂತ ಪ್ರದೇಶದಲ್ಲಿ ಒಂದು ಮಣ್ಣಿನ ರಸಸಾರ ಇವತ್ತು ಹೆಚ್ಚಾಗಿ ಇವತ್ತು ಜೋಗು ಪ್ರದೇಶ ಆಗ್ತಾ ಇದೆ. ಅದೇ ರೀತಿ ಈ ವರ್ಷಗಳ ನಂತರ ಕಬ್ಬಿನ ಒಂದು ಇಳುವರಿಯಲ್ಲಿ ಸಹ ಕುಂಠಿತವಾಗುವುದು ಕಂಡುಬಂದಿದೆ. ಈ ದಿಸೆಯಲ್ಲಿ ನಾವು ಇವತ್ತು ಏನ್ ಹೇಳ್ತಾ ಇದೀವಿ ಅಂದ್ರೆ, ಸ್ವಲ್ಪ ರೈತರು ತೋಟಗಾರಿಕಾ ಬೆಳೆಗಳ ಬಗ್ಗೆ ಒಂದು ಪ್ರೋತ್ಸಾಹವನ್ನ ಕೊಟ್ಟು ಅದನ್ನ ಸಹ ನೀವು ಬೆಳೆದ್ರೆ ಉತ್ತಮ ಆಗುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅಂದ್ರೆ, ಇವತ್ತು ನಾವು ನಮ್ಮ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಅಂದ್ರೆ ಈಗ ನಮಗೆ ಈಗ ತೆಂಗಾಗಬಹುದು ಅಥವಾ ವಿವಿಧ ರೀತಿಯ ಹಣ್ಣಿನ ಬೆಳೆಗಳಾಗಬಹುದು,

ಅಂದ್ರ 12 ತಾಸು ನಮ್ ಹೊಟ್ಟಿ ಖಾಲಿ ಇತ್ತಂದ್ರ ಹೊಟ್ಟೆಗೆ ಎಸಿಡಿಟಿ ಹೆಚ್ಚಾಗ್ತದೆ. ಹೌದೇನೆ? ಅದಕ್ಕೆ ಕೇಳಿಗತ್ತೀನಿ, ಎಸಿಡಿಟಿ ಅನ್ನೋದು ಹೆಂಗ್ ಬಂತೇನೆ ಇದಕ್ಕ ಅಂತ. ಇದು ಒಂದು ಕಾರಣ. ಅದಕ್ಕೆ ಯಾವಾಗ್ನು ಏನಾದ್ರೆ ಡಾಕ್ಟರ್ 4-5 ತಾಸಿಗೆ ಒಂದ್ಸಲ ತಿನ್ರಿ, ಹೊಟ್ಟಿ ಬಹಳಷ್ಟು ಖಾಲಿ ಇಡಬೇಡ್ರಿ. ರಾತ್ರಿ ಒಂದೇ ಮಲಗಿರ್ತೀವಿ, ರಾತ್ರಿ ಮತ್ತೆ ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ಹೌದಿಲ್ಲ, ತಿನ್ಲೂಬಾರ್ದು, ತಿನ್ಲೂಬಾರ್ದು. ಅದಕ್ಕೇನಂತಂದ್ರೆ ರಾತ್ರಿ ಜಲ್ದಿ ಊಟ ಮಾಡುದು, 8 ಊಟ ಮಾಡ್ತದೆ ತಿರ್ಗಿ. ಒಂದು ಉದಾಹರಣೆಗೆ, ಮುಂಜಾನೆ 5 ಎದ್ದೆ, ಜಲ್ದಿ ಕೆಲಸ ಆಗ್ತದ, ಮತ್ತೆ 9:30 ಊಟ ಮಾಡು, ಅಷ್ಟು ಗ್ಯಾಪ್ ಆಗೋದಿಲ್ಲ. ಜಲ್ದಿ ಮಲಗಬೇಕು, ಜಲ್ದಿ ಊಟ ಮಾಡು. ಹಿಂಗ ಒಳ್ಳೆ ವಿಚಾರಗಳು ಬರ್ತಾವ. ಆಮೇಲೆ ಒಳ್ಳೆ ವಿಚಾರ ಬರೋದ್ರಿಂದ ಒಳ್ಳೆ ಒಳ್ಳೆ ಗೆಳತನ ಆಗ್ತದ. ಇದೆಲ್ಲ ಒಂದಕ್ಕೊಂದ್ ಸಂಬಂಧ ನೋಡುವ. ಅಂತಂದಂಗ ಟೈಮ್ ಆಗಿತ್ತು ನಂದು, ಊಟದ್ದು ನಡೀತೀನೋ ಇನ್ನ. ಊಟದ ಟೈಮ್ ಆಯ್ತಾ ನಿನಗೆ? ಮತ್ತೆ ಊಟ ಮಾಡ್ಕೊಂಡೆ ಹೋಗ ನೀನು. ಹಿಂಗಂತೆ ಆಯ್ತ್, ಮತ್ತೆ ನೀ ಅಷ್ಟು ಆಗ್ರೂ ಮಾಡ್ತೀವಿ ಅಂತಂದ್ರ ನಾಯಕಲ್ಲಿ ನಡಿ, ಕಾಳ ಪಲ್ಯ ಅದ, ಊಟ ಮಾಡಿ ಹೋಗಿ ಅಂತ. ಆಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಮತ್ತು ಶೋಭಾ ಎನ್ ವಕೀಲ್. ಈಗ ಕೇಳಿ ನದಿ ಸಿನ್ನೂರ್ನ ಲಕ್ಷ್ಮಣ್ ಭೀಮ್ಷಾ ಭೋವಿ ಮತ್ತು ಸಂಗಡಿಗರಿಂದ ಗೀಗಿ ಪದ. ಬರೆಗಾಲಿಲ ಬಿಸುಲಾಗ ನಡಿದರ, ಬರೆಗಾಲಿಲ ಬಿಸುಲಾಗ ನಡಿದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ಬರೆಗಾಲಿಲ ಬಿಸುಲಾಗ ನಡೆದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ಉಷ್ಣ ಆರಲಿಲ್ಲ, ನೀರಿನಿಂದ ನಿರ್ಮಲ ಶೀತ ಕಿಣ ಮುಖ ತೋರಲಿಲ್ಲ. ಏ ನೀರ ಬಿಟ್ಟು ಬೆಂಕಿಯ ತಿಂದೆನು, ನೀರ ಬಿಟ್ಟು ಬೆಂಕಿಯ ತಿಂದೆ ನನ್ನ ಆನಂದ ಕಳತಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆ ಏ ಬರಗಾಲಿಲ ಬಿಸುಲಾಗ ನಡೆದರ, ಬರಗಾಲಿಲ ಬಿಸುಲಾಗ ನಡೆದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ತುಂಬಲಿಲ್ಲ ಎಷ್ಟೋ ಅನ್ನ ಉಂಡಿನ ಲೆಕ್ಕ 108 ಚೀಲ. ಏ ರೊಟ್ಟಿ ಉಣದ ಬಿಟ್ಟು ಗಾಳಿ ಹಣ್ಣ ತಿಂದೆನು, ರೊಟ್ಟಿ ಉಣದ ಬಿಟ್ಟು ಗಾಳಿ ಹಣ್ಣ ತಿಂದ ಒಟಾಸು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಬೆಳಕ ಬೀಳಲಿಲ್ಲ. ಮಾಪ ಎಷ್ಟು ಎಣ್ಣೆ ಹಾಕಿದೆನು, ಎಣ್ಣೆ ತಾಳಲಿಲ್ಲ. ಸ್ವರೂಪ ತಗದೆನು ಸ್ವರೂಪ ತಿಳಿದು ಎಣ್ಣಿ ತಗದೆನು ಬೆಳಕಿಗೆ ಅಳತಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ಬಿಸಿಲಾಗ ನಡೆದರ ಬರಗಾಲಿಲ ಬಿಸಿಲಾಗ ನಡೆದರ ಏನು ಆಗ